ನಾವು ಯಾವ ಬೆಳೆಯನ್ನು ಎಲ್ಲಿ ಕಳಿಸಬಹುದು, ಎಲ್ಲಿ ಮಾರ್ಕೆಟ್ ಇದೆ ಅಂತ ಹೇಳಿ ಒಂದು ಮಾಹಿತಿಯನ್ನ ನಾವು ತೋಟಗಾರಿಕೆ ವಿಶ್ವವಿದ್ಯಾಲಯದಿಂದ ಕೊಡ್ತೇವೆ. ಆ ಮಾಹಿತಿಯನ್ನು ಉಪಯೋಗ ಮಾಡ್ಕೋಬೇಕು. ಮತ್ತೆ ನಿರಂತರವಾಗಿ ನೀವು ವಿಜ್ಞಾನಿಗಳ ಸಂಪರ್ಕದಲ್ಲಿದ್ರೆ ಹೆಚ್ಚು ಹೆಚ್ಚು ಇಳುವರಿಯನ್ನ ನೀವು ಪಡಿಬಹುದು. ಮತ್ತೆ ಹೆಚ್ಚು ಹೆಚ್ಚು ನೀವು ಗುಣಮಟ್ಟದ ಬೀಜಗಳನ್ನು ತಗೋಬೇಕಾಗುತ್ತೆ. ಯಾಕಂದ್ರೆ ಒಂದು ವರ್ಷ ನೀವು ಬೀಜ ತಗೊಂಡು ಮುಂದಿನ ವರ್ಷ ಅದೇ ಬೀಜ ಉಪಯೋಗ ಮಾಡ್ಕೊಂಡ್ರೆ ಅಷ್ಟು ಇಳುವರಿ ಬರಲ್ಲ. ಅಟ್ಲೀಸ್ಟ್ ಒಂದೊಂದು ಬೀಜವನ್ನ 3 ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ರೈತರ ಜೊತೆ ನೀವು ವಿಜ್ಞಾನಿಗಳು ಒಡನಾಟ ಇದ್ರೆ ಅವ್ರು ಹೇಳ್ತಾರೆ ಇಂಥ ಹೊಸ ವೆರೈಟಿ ಬಂದಿದೆ, ಹೊಸ ಬೀಜ ಬಂದಿದೆ, ಹೊಸ ತಳಿಗಳು ಬಂದಿದ್ದಾವೆ, ಹೊಸ ಒಂದು ತಳಿಗಳಲ್ಲಿ ಒಂದು ಇಂಥ ಒಂದು ಉತ್ಪಾದನೆ ಆಗಿದೆ, ಹೆಚ್ಚು ಉತ್ಪಾದನೆ ಆಗಿದೆ ಅಂತ ಒಂದು ಮಾಹಿತಿ ಕೊಡ್ತಾರೆ. ಆ ಮಾಹಿತಿಯನ್ನು ಉಪಯೋಗ ಮಾಡಿಕೊಂಡು ಸದಾ ನೀವು ಈ ಎಲ್ಲ ವಿಜ್ಞಾನಿಗಳ ಜೊತೆ ಕಾಂಟ್ಯಾಕ್ಟ್ ಇಟ್ಟುಕೊಂಡು, ಕೃಷಿ ಇಲಾಖೆ ಜೊತೆ ಕಾಂಟ್ಯಾಕ್ಟ್ ಇಟ್ಟುಕೊಂಡು, ಅಲ್ಲಿ ಕೃಷಿ ಇಲಾಖೆಯಿಂದ ಸಾಕಷ್ಟು ಸಬ್ಸಿಡಿಗಳು ಸಿಗ್ತವೆ, ಮತ್ತು ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿಗಳು ಸಿಗ್ತವೆ, ಅವೆಲ್ಲ ಉಪಯೋಗ ಮಾಡಿಕೊಂಡು ಎಲ್ಲ ನೈಸರ್ಗಿಕ ಸಂಪನ್ಮೂಲಗಳನ್ನು ಒಂದು ಗುಣಮಟ್ಟದಲ್ಲಿ ಉಪಯೋಗ ಮಾಡಿಕೊಂಡು ಒಳ್ಳೆ ಬೆಳೆಯನ್ನು ತೆಗೆದ್ರೆ ನಿಮಗೆ ನಿಮ್ಮ ಆದಾಯವೂ ಜಾಸ್ತಿ ಆಗುತ್ತೆ, ನಿಮ್ಮ ಜೀವನ ಮಟ್ಟವೂ ಜಾಸ್ತಿ ಆಗುತ್ತೆ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಆತ್ಮರೇ, ಇದುವರೆಗೆ ಕೃಷಿಯಲ್ಲಿ ನೈಸರ್ಗಿಕ ಸಂಪನ್ಮೂಲಗಳ ಬಳಕೆ ಕುರಿತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ನೈಸರ್ಗಿಕ ಸಂಪನ್ಮೂಲ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಐಬಿ ಬಿರಾದರ್ ಅವರಿಂದ ಮಾಹಿತಿ ಕೇಳಿದ್ರಿ. ಈಗ ಕೇಳಿ ಜನಪದ ಗೀತೆಯನ್ನ. ಗೌರವ ಯಮನಪ್ಪ ಮಾದರ್ ಹಾಗೂ ತಂಡದವರಿಂದ ಚೌಡ್ಗಿ ಪದವನ್ನು ಆಲಿಸೋಣ. ಜಗದಂಬಾ ನಿನ್ನ ಸೇವಾ ಮಾಡುತ್ತೆ ನಾನು ಬಂದೆ.